ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 85%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 75%, ಬಾಗಲಕೋಟೆ ಜಿಲ್ಲೆ ಒಳಗ 80% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಒಂದೆರಡು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಮಣ್ಣಿನ ಮಗ, ಕರಿಬೇವಿನ ಬೇಸಾಯ ಈ ಕ್ರಮದಲ್ಲಿಯ ಅನುಭವ ಕುರಿತು ಪ್ರಗತಿಪರ ರೈತರಾದ ನಾರಾಯಣ್ ಇನಾಮದಾರ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ. ಇವರನ್ನ ಸಂದರ್ಶಿಸುವವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಈಗ ಕೇಳೋಣ ಮಣ್ಣಿನ ಮಗ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಜೇವರ್ಗಿ ತಾಲೂಕಿನ ಹಾಲ್ಗಡ್ಲ ಗ್ರಾಮದಲ್ಲಿ ಸಾವಯವ ಕೃಷಿಯ ಮೂಲಕ ಕರಿಬೇವನ್ನ ಬೆಳೆಸುತ್ತಿರುವಂತಹ ನಾರಾಯಣ್ ಇನಾಮದಾರ್ ಅವರು. ಒಂದು ಮಾತಿದೆ, ಕೋಟಿ ವಿದ್ಯೆಗಿತ್ತ ಮೇಟಿ ವಿದ್ಯೆ ಲೇಸು ಅನ್ನೋದು. ಹಾಗೆ ಇವರು ನಾಸಾದ ವಿಜ್ಞಾನಿ, ನಾಸಾದಲ್ಲಿ ವಿಜ್ಞಾನಿಯಾಗಿದ್ದುಕೊಂಡು ವಿದೇಶದಲ್ಲಿ ಬದುಕನ್ನ ಸಾಗಿಸಿ ಮತ್ತೆ ಭಾರತಕ್ಕೆ ಬಂದು ತನ್ನ ಆ ಪ್ರಕೃತಿಯೊಟ್ಟಿಗೆ ಜೀವನವನ್ನು ಮಾಡಬೇಕು, ಪ್ರಕೃತಿ ಸಹಜವಾದ ಬದುಕನ್ನು ಮಾಡಬೇಕು, ಆ ಮೂಲಕ ಒಂದು ಸಂತೋಷವನ್ನು ನೆಮ್ಮದಿಯನ್ನು ಕಾಣಬೇಕು ಅನ್ನುವ ನೆಲೆಯಲ್ಲಿ ಇದೀಗ ಸುಮಾರು 25 ಎಕರೆ ಪ್ರದೇಶದಲ್ಲಿ ಕರಿಬೇವು ಕೃಷಿಯನ್ನ ಮಾಡಿ ಬಹಳ ಅತ್ಯಾಧುನಿಕವಾಗಿರತಕ್ಕಂಥ ವಿಧಾನಗಳ ಮೂಲಕ ಕರಿಬೇವನ್ನ ಮಾರಾಟ ಮಾಡಿ ಇವರು ಗಮನ ಸೆಳೆದಂಥ ಒಬ್ಬ ಕೃಷಿಕ. ನಾಸಕ್ಕೂ ಕರಿಬೇವಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ಅದು ನಾರಾಯಣ್ ಇನಾಮದಾರ್ ಅವರಲ್ಲೇ ಕೇಳಬೇಕು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಅಮೆರಿಕದಲ್ಲಿ ನಾಸಾದಲ್ಲಿ ವಿಜ್ಞಾನಿಯಾಗಿದ್ದವರು, ಯಾವ ವರ್ಷ ಹೋಗಿದ್ರಿ ಮತ್ತೆ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 1990 ಹೋದೆ. 1990 ಅನಂತರ 2017 ತಿರುಗಿ ಬಂದಿದ್ದೀನಿ. 28 ವರ್ಷ ಅಲ್ಲಿ ಅಮೆರಿಕನಲ್ಲಿ ಇದ್ದೆ ನಾನು. ಜೀವನ ಮಾಡಿದ್ರಿ ನಾಸಾದಲ್ಲಿ? ಎಷ್ಟು ವರ್ಷ ವಿಜ್ಞಾನಿಗೆ ಕೆಲಸ ಮಾಡಿದ್ರಿ? ಟೋಟಲ್ 10 ವರ್ಷ. 5 ವರ್ಷ ನಾಸಾ ಎಂಪ್ಲಾಯ್ ಹತ್ರ, 5 ವರ್ಷ ಕನ್ಸಲ್ಟೆಂಟ್ ಅಂತ. ಆನಂತರ ಅವರಿಗೆ ಸರ್ವಿಸಸ್ ಕೊಡ್ತಾ ಇದ್ವಿ. ಏನು ಸ್ವಂತ ಕಂಪನಿ ಮಾಡಿದ್ವಿ? ಕಂಪನಿ ಮಾಡಿದ್ವಿ. ನಾಸಾದಲ್ಲಿ ಯಾವ ವಿಭಾಗದಲ್ಲಿ ಇದ್ದದ್ದು, ಏನಂತ ಕೆಲಸ? ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಒಂದು ಸ್ಯಾಟಲೈಟ್ ಪ್ರೋಗ್ರಾಮ್ ಇದೆ, ಅಂತಾರಾಷ್ಟ್ರೀಯ ಉಪಗ್ರಹ ಕೇಂದ್ರ. ಅದರಲ್ಲಿ ನಮ್ದು ಒಂದು ಗ್ರೂಪ್ ಇತ್ತು, ಆ ಗ್ರೂಪ್ ನಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಲ್ಲ ನಾನು ಮಾಡ್ತಿದ್ದೆ. ಅದಕ್ಕೆ ಬೇಕಾಗಿರತಕ್ಕಂತ ಸಾಫ್ಟ್ವೇರ್ ಗಳನ್ನು ತಯಾರು ಮಾಡೋದು. ಈಗ ಅಮೆರಿಕದ ನಾಸಾ ಬಾಹ್ಯಾಕಾಶ ಸಂಸ್ಥೆ ಒಂದು ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿ ಬಹಳ ಹೆಸರುವಾಸಿಯಾಗಿರತಕ್ಕಂತ ಒಂದು ಸಂಸ್ಥೆ. ಇಂತಹ ಸಂಸ್ಥೆಯಲ್ಲಿ 5 ವರ್ಷ ಕೆಲಸ ಮಾಡಿದ್ರಿ, ಆಮೇಲೆ 5 ವರ್ಷ ಸಲಹೆಗಾರರಾಗಿ ಕೆಲಸ ಮಾಡಿದ್ರಿ. ಸಲಹೆಗಾರರಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದು? ಅದೇ ಕೆಲಸ ಇತ್ತು, ಆಗಲೇ ಎಂಪ್ಲಾಯಿ ತರ ಅಲ್ಲ, ಇದು ಕನ್ಸಲ್ಟೆಂಟ್ ಇಂಡಿಪೆಂಡೆಂಟ್ ಸ್ವತಂತ್ರ ಆಗಿ. ಆಮೇಲೆ ಸ್ವಂತ ಕಂಪನಿಯನ್ನು ಪ್ರಾರಂಭ ಮಾಡಿದ್ರಿ? ಸ್ವಂತ ಕಂಪನಿ. ಹಾಗೆ ನಾಸಾದವರಿಗೆ ಬೇಕಾಗಿ ಮಾಡಿದ್ರೆ ಪ್ರಾಡಕ್ಟ್ ಕಳಿಸೋದು? ನಾಸಾ ಒಂದೇ ಅಲ್ಲ, ಬೇರೆ ಬೇರೆ ಗವರ್ಮೆಂಟ್ ಏಜೆನ್ಸಿಗೆ ನಾವೇನು ಪ್ರಾಡಕ್ಟ್ ಡೆವಲಪ್ ಮಾಡಿದ್ವಿ ಆ ಪ್ರಾಡಕ್ಟ್ ಯೂಟಿಲೈಸ್ ಆಗ್ತಿತ್ತು. ಅದಕ್ಕೆ ಅವರಿಗೆ ಬೇರೆ ಬೇರೆ ಗವರ್ಮೆಂಟ್ ಏಜೆನ್ಸೀಸ್ ಕೂಡ ಕೊಟ್ಟಿದ್ವಿ, ಪ್ರೈವೇಟ್ ಏಜೆನ್ಸೀಸ್ ಕೂಡ ಕೊಟ್ಟಿದ್ವಿ. ಆನಂತರ ಸೆಕ್ಯೂರಿಟಿ ಏಜೆನ್ಸೀಸ್ ಅವರಿಗೂ ಸಪೋರ್ಟ್ ಮಾಡಿದ್ವಿ. ನಮ್ಮ ಪ್ರಾಡಕ್ಟ್ಲಿಂದ ಸುಮಾರು 10 ಬೇರೆ ಬೇರೆ ವರ್ಟಿಕಲ್ಸ್ ಅವರಿಗೆ ಸಪೋರ್ಟ್ ಮಾಡಿದ್ವಿ. ನಿಮಗೆ ಆದಂತ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿ. ಈಗ ನಾಸಾ ಅಂದ್ರೆ ಬಹಳ ದೊಡ್ಡ ಸಂಸ್ಥೆ ಸರ್, ಒಂದಷ್ಟು ನಾಸಾದ ಬಗ್ಗೆ ಮಾಹಿತಿ ಹೇಳಿ, ಹೇಗೆ ಅನಿಸ್ತು ನಿಮ್ಗೆ ಅಲ್ಲಿ? ನಾಸಾ ಅಂದ್ರೆ ಅವರು ವಿಜ್ಞಾನಿಗಳಿಗೆ ವರ್ಲ್ಡ್ ನಲ್ಲಿ ಆಪರ್ಚುನಿಟಿ ಕೊಡೋದು ಬೆಸ್ಟ್ ಆರ್ಗನೈಸೇಷನ್ ಅಂದ್ರೆ, ಯಾರಲ್ಲಿ ಸೃಜನಶೀಲತೆ ಇದೆ, ಸಂಶೋಧನಾ ಮನೋಭಾವ ಇದೆ, ಅವರಿಗೆ ಆದ್ಯತೆ. ಅವರಿಗೆ ಅದು ಬೆಸ್ಟ್ ಆರ್ಗನೈಸೇಷನ್, ಏನ್ ಬೇಕಿದ್ದು ಅವರಿಗೆ ಆಪರ್ಚುನಿಟಿ ಕೊಡ್ತಾರೆ, ಫೆಸಿಲಿಟಿ ಕೊಡ್ತಾರೆ. ಅನಂತರ ಅವರು ಆ ಸಂಶೋಧನೆ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ, ರಿಸೋರ್ಸ್ ಕೊಡ್ತಾರೆ. ಇಷ್ಟೆಲ್ಲ ಆದ ನಂತರ ಜನರಲಿ ಅಲ್ಲಿ ಅವರು ಬಹಳ ಜನ ಸೈಂಟಿಫಿಕ್ ಇನ್ವೆನ್ಷನ್ ಪ್ಯಾಷನ್ ಇರುತ್ತೆ. ಸೊ ಅವರು ಸಂತೋಷವಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ನಿಮ್ಮೊಟ್ಟಿಗೆ ಬೇರೆ ಭಾರತೀಯರೆಲ್ಲ ಒಟ್ಟಿಗೆ ಒಂದು ಜಾಯಿಂಟ್ ಆಗಿ ಇದ್ರೆ ನೀವು 20% ಆಫ್ ನಾಸಾ ಇನ್ USA ಇಂಡಿಯನ್ಸ್ ಇದ್ದಾರೆ. ಸೊ ಅಲ್ಲಿ ಬಹಳ ಜನ ನಾಸಾದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಅಂಡ್ ಇಂಡಿಯನ್ಸ್ ಬಹಳ ಪೊಸಿಷನ್ ಅಲ್ಲಿ ಕಂಟ್ರೋಲಿಂಗ್ ಪೊಸಿಷನ್ಸ್, ಟೆಕ್ನಿಕಲ್ ಪೊಸಿಷನ್ಸ್ ನಲ್ಲಿ ಇದ್ದಾರೆ. ನಿಯಂತ್ರಣ ಮಾಡುವಂತ ಒಂದು ಕೀ ರೋಲ್ ನೋಲ್ ಪ್ರೋಗ್ರಾಮ್. ನೀವು ಈಗ ಕಂಪನಿ ಮಾಡುವಾಗ ನೀವು ಭಾರತೀಯರೆಲ್ಲ ಒಟ್ಟು ಸೇರಿ ಮಾಡಿದ್ದ ಅಲ್ಲ? ನೀವೊಬ್ಬರ ನಮ್ ಕಂಪನಿಯಲ್ಲಿ 7 ಡೈರೆಕ್ಟರ್ ಇರ್ತಾರೆ. 7 5 ಭಾರತೀಯರಿದ್ದಾರೆ. ಈಗಲೂ ಇದೆ ಕಂಪನಿ? ಇದೆ. ಇಬ್ರು ಇಟಾಲಿಯನ್ ಇದ್ದಾನೆ, ಇನ್ನೊಬ್ನು ಸ್ವಿಸ್ ಅಮೆರಿಕನ್ ಆತರ ಇದ್ದಾನೆ. ಸೊ ಈಗಲೂ ನೀವು ಅದರೊಟ್ಟಿಗೆ ಸಹಯೋಗ ಇದೇನಾ? ಈಗ ನಾವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅನ್ನೋದು ಸ್ಟಾಪ್ ಮಾಡಿದ್ವಿ, ಓನ್ಲಿ ಸಪೋರ್ಟ್ ಕೊಡ್ತಾ ಇದ್ವಿ. ಇಲ್ಲಿವರೆಗೂ ಏನ್ ಪ್ರಾಡಕ್ಟ್ ಡೆವಲಪ್ ಮಾಡಿದ್ವಿ ಅದ್ರದ್ದು ಸಪೋರ್ಟ್ ಕೊಡ್ತಾ ಇದ್ವಿ. ನೀವೇ ತಯಾರಿಸಿದಂತ ಸಪೋರ್ಟ್ ಮಾಡೋದು? ಇನ್ನೊಂದು ಹೊಸ ಪ್ರಾಡಕ್ಟ್ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವೇನು ಇದು ಮಾಡಿದ್ರಲ್ಲ, ಡೆವಲಪ್ ಮಾಡಿದ್ರಲ್ಲ, ಏನದ್ರದ್ದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಬೇಸಿಕಲಿ ಒಂದ್ ಪಿಕ್ಚರ್ ನಲ್ಲಿ 4 ಇರ್ತಾರೆ. ಆ 4 ಅವ್ರ ಹೆಸರು ಹೇಳಬೇಕಾದ್ರೆ ಕಂಪ್ಯೂಟರ್ಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಹ್ಯೂಮನ್ಸ್ ಅದ್ ನೋಡಿದ್ರೆ ಹೇಳ್ಬೋದು, ಓ ಇವರು ಇವ್ರ ಹೆಸರು ಇದು, ಇವ್ರ ಹೆಸರು ಇದು, 4 ಐಡೆಂಟಿಫೈ ಮಾಡಬಹುದು. ಇವನ್ ಏನಾದ್ರು ಪಿಕ್ಚರ್ ನೋಡಿದ್ರೆ ಆ ಪಿಕ್ಚರ್ ನಲ್ಲಿ ಯಾರ್ಯಾರಿದ್ದಾರೆ, ಏನೇನಿದೆ, ಆಬ್ಜೆಕ್ಟ್ ಇದೆ ಅದು ಹೇಳ್ಬೋದು. ಆಗ್ಲಿ ಕಂಪ್ಯೂಟರ್ಗೆ ಅದು ಹೇಳ್ಬೇಕಾದ್ರೆ ಈಸಿ ಅಲ್ಲ. ಸೊ ಬಹಳಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಇದು ಮ್ಯಾಥಮೆಟಿಕಲಿ ಹೇಳ್ಬೋದು ಅಂತ ಅನ್ಕೊಂಡ್ರು. ಬಟ್ ಮ್ಯಾಥಮೆಟಿಕಲಿ ಹೇಳ್ಬೋದು ಅಂತಂದ್ರೆ ಕರೆಕ್ಟ್ ಅದು ಟ್ರೈ ಮಾಡಿದ್ರು, ಮ್ಯಾಥಮೆಟಿಕಲ್ ಅಲ್ಗೋರಿಥಮ್ಸ್ ಡೆವಲಪ್ ಮಾಡಿದ್ರು, ಎಲ್ಲ ಮಾಡಿದ್ರು. ಮಾಡಿದ ನಂತರ ಅವರಿಗೆ ಅಷ್ಟು ಅಕ್ಯುರೇಟ್ ರಿಸಲ್ಟ್ಸ್ ಬರಲಿಲ್ಲ. ಮತ್ತೆ ನೀವು ಹೇಗೆ ಮಾಡಿ? ಅದಕ್ಕೆ ಒಂದು ಹೊಸ ಮಾಡೆಲ್ ತಯಾರ ಮಾಡಿದ್ರು, ಅದು ನ್ಯೂರಲ್ ನೆಟ್ವರ್ಕ್ಸ್ ಅಂತ. ನ್ಯೂರಲ್ ನೆಟ್ವರ್ಕ್ಸ್ ಅಂದ್ರೆ ನಮ್ ಹ್ಯೂಮನ್ ಬ್ರೈನ್. ನಾವು ಮ್ಯಾಥಮೆಟಿಕ್ಸ್ ಗೊತ್ತಿರ್ಲಿಕ್ಕೂ ನಾನು ಇಮೇಜ್ ತೋರಿಸಿದ್ರೆ ನಾನು ಹೇಳ್ಬಿಡ್ತೀನಿ. ಸಣ್ಣ ಹುಡುಗರಾದ್ರೂ ಹೇಳ್ಬಿಡ್ತಾರೆ. ಅವರು ಮ್ಯಾಥಮೆಟಿಕ್ಸ್ ಏನ್ ಮಾಡಿಲ್ಲ, ಫೋಟೋ ನೋಡಿದ್ರೆ ಹೇಳ್ಬಿಡ್ತಾರೆ. ಸೊ ಇದು ಕಂಪ್ಯೂಟೇಷನ್ ಏನ್ ಮಾಡ್ತಾ ಇದೆ, ಕಂಪ್ಯೂಟೇಷನ್ ಮಾಡಿ ಐಡೆಂಟಿಫೈ ಏನ್ ಮಾಡ್ತಾ ಇದೆ, ಲೇಬಲ್ ಏನ್ ಕೊಡ್ತಾ ಇದೆ, ಅದು ಇಸ್ ನಾಟ್ ಜಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲ, ಬಟ್ ನ್ಯೂರಲ್ ಕಂಪ್ಯೂಟೇಷನ್. ಆ ನ್ಯೂರಲ್ ಕಂಪ್ಯೂಟೇಷನ್ ಮಾಡೆಲ್ ಅಂತ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕ್ರಿಯೇಟ್ ಮಾಡಿದ್ರು. ಸೊ ಆ ನ್ಯೂರಲ್ ಮಾಡೆಲ್ಸ್ ಏನ್ ಮಾಡುತ್ತೆ, ಇದು ಡೇಟಾ. ಈಗ ಹೇಗೆ ನಾವು ಸಣ್ಣ ಹುಡುಗಿರ್ತಾರೆ, ಅವರಿಗೆ ನಾವು ಹೇಳ್ತೀವಿ ದಟ್ ಇದು ಎ ಫಾರ್ ಆಪಲ್, ಆಪಲ್ ತೋರಿಸ್ತೀವಿ ಚಿನ್ನ. ಆನಂತರ ಮುಂಚೆ ಮತ್ತೆ ತೋರಿಸಿದ್ರೆ ಆಪಲ್ ಚಿನ್ನ ತೋರಿಸಿದ್ರೆ ಹೇಳ್ತಾರೆ ಆಪಲ್ ಅಂತ ಹೇಳ್ತಾರೆ. ಇದು ಲರ್ನಿಂಗ್ ಪ್ರಾಸೆಸ್. ಈ ತರ ಟೀಚ್ ಮಾಡೋದು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಕಲಿ. ಅದನ್ನು ನೀವು ಡೆವಲಪ್ ಮಾಡಿ. ಸೊ ಅಂತ ಅಲ್ಗೋರಿಥಮ್ಸ್ ಇದೆ, ವೇರಿಯಸ್ ವರ್ಟಿಕಲ್ಸ್ ಅದು ಅಪ್ಲೈ ಮಾಡೋದು ಅದು ನಾವು ಡೆವಲಪ್ ಮಾಡೋದು. ಬಾರಿ ವಿಶೇಷವಾಗಿರತಕ್ಕಂತ ಒಂದು ಸಂಶೋಧನೆ. ಸರ್, ಈಗ ನಾಸಾ ಕಂಪನಿ ವಿಜ್ಞಾನಿ ಎಲ್ಲವೂ ಆದ್ರೆ ಅಲ್ಲಿ ಕೆಲಸ ಮಾಡಿದ್ರೆ, ಆದ್ರೆ ಭಾರತಕ್ಕೆ ಮರಳಿರೋದು ನೀವು ಬಹಳ ವಿಶೇಷ. ಅದು ಕೃಷಿ ಕ್ಷೇತ್ರಕ್ಕೆ ಬಂದಿರೋದು ಯಾಕೆ, ಯಾರು ಪ್ರೇರಣೆ ಹೇಗೆ ಅಂತ? ಅದು 2014 ಮೋದಿಯವರು ಅಲ್ಲಿ ಅಮೆರಿಕಾಗ್ ಬಂದಿದ್ರು. ಎಲ್ಲಿಗೆ? ವಾಷಿಂಗ್ಟನ್ DC. ಆ ವಾಷಿಂಗ್ಟನ್ DC ಹಂಡ್ರೆಡ್ ಜನಗಳಿಗೆ ಇನ್ವೈಟ್ ಮಾಡಿದ್ರು. ಮಾಡಿ ಅಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಏನಿದೆ ಹೇಳಿದ್ರು, ನಾವು ಈ ತರ ಮಾಡಿದ್ರೆ 100 ಒಂದು ಸಮಾವೇಶ ಮಾಡಿ ಅದರಲ್ಲಿ ನೀವು ಇದ್ರಿ. ಆ ಪ್ರೋಗ್ರಾಮ್ ನಲ್ಲಿ ಅವರು ತಮ್ದು ಪ್ರೋಗ್ರಾಮ್ ಏನಿದೆ ಅದು ಹೇಳಿದ್ರು. ಅನಂತರ ನಮ್ಗೆಲ್ಲರಿಗೆ ಹೇಳಿದ್ರು. ಯಾವ ವಿಚಾರದಲ್ಲಿ ಮಾತಾಡಿದ್ರು ಸರ್ ಅವರು? ಅದು ಅದೇ ಇಂಡಿಯಾದಲ್ಲಿ ನಾವು ಡೆವಲಪ್ ಹೇಗ್ ಮಾಡ್ತೀವಿ, ಏನೇನಿದೆ ನಮ್ದು ಡೆಡ್ ಲೈನ್ಸ್, ಏನಿದೆ ನಮ್ ಪ್ರೋಗ್ರಾಮ್, ಏನಿದೆ ಯಾವ ಏರಿಯಾದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಸ್ಕೋಪ್ ಯಾವ್ದಕ್ಕೆ, ಸ್ಕೋಪ್ ಯಾವ್ದಕ್ಕಿದೆ, ಏನೇನ್ ಮಾಡಬಹುದು ನೀವು ಬಂದು ಅಂತ ಇವೆಲ್ಲ ಅವರು ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಅನಂತರ ಎಲ್ಲರಿಗೆ ಏನಾದ್ರೂ ನಿಮಗೆ ಪ್ರಶ್ನೆ ಇದ್ರೆ ಕೇಳಿ, ನಿಮ್ಗೆ ಏನಾದ್ರು ಸಹಾಯ ಬೇಕಾದ್ರೆ. ಮುಖ್ಯವಾಗಿ ಈ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಹೇಳಿದ್ರೆ, ಅದು ಕೃಷಿದು ಒಂದು ಅವರು ಏನ್ ಹೇಳಿದ್ರು ಅಂದ್ರೆ, ನಮ್ದು ಒಂದು ಗೋಲ್ ಇದೆ, ಈ ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡಬೇಕು ಅಂತ. ಕೃಷಿಕರ ಆದಾಯ ದ್ವಿಗುಣಗೊಳಿಸುವ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದು ನನ್ಗೆ ಬಹಳ ಚಾಲೆಂಜಿಂಗ್ ಅನಿಸ್ತು. ಅದಕ್ಕೆ ಇದು ನೋಡ್ ಮಾಡೋಣ, ಇದು ಮಾಡಿ ಡೆವಲಪ್ ಮಾಡಿ ತೋರಿಸೋಣ ಅಂತ. ಸೊ ಜನರಲಿ ನಮ್ ಫಾರ್ಮ್ ನಲ್ಲಿ 1 15,000 ಇನ್ಕಮ್ ಬರುತ್ತೆ. ಸೊ ಅದಕ್ಕೆ 20,000 1 lakh ಒಯ್ಬೋದಾ, 2 lakh ಒಯ್ಬೋದಾ, ಅದಕ್ಕೆ ಏನ್ ಮಾಡಬಹುದು ಅಂತ ಸ್ವಲ್ಪ ಅಲ್ಲಿ ರಿಸರ್ಚ್ ಮಾಡಿದ್ವಿ. ಇನ್ಪುಟ್ ಸಿಕ್ತು. ಆನಂತರ ನಮ್ ಫ್ರೆಂಡ್ ಒಬ್ರು ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಆಫ್ ರಿಸರ್ಚ್ ಅಲ್ಲಿ US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ನಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ. ಅವ್ರ ಜೊತೆ ಡಿಸ್ಕಸ್ ಮಾಡಿದ ನಂತರ ಒಂದು ಪ್ರಾಡಕ್ಟ್ ಯಾವ್ದೋ ಟ್ರೈ ಮಾಡೋಣ ಅಂತ ಅವ್ರ ಜೊತೆ ಮಾತಾಡಿದೆ. ಅಂದ್ರೆ ಮೋದಿಯವರ ಒಂದು ಭಾಷಣ ನಿಮ್ಮ ಮೇಲೆ ಬಹಳ ಪ್ರಭಾವ ಆಯ್ತು ಅಲ್ವಾ? ಕರೆಕ್ಟ್, ಆದಾಯ ದ್ವಿಗುಣಗೊಳಿಸುವಂತ ಯೋಜನೆ ಅಲ್ವಾ? ಕರೆಕ್ಟ್. ಹಾಗೆ ಇಲ್ಲಿ ಲೋಕಲ್ ವಿಜ್ಞಾನಿ ಒಟ್ಟಿಗೆ ನೀವು ಕೂಡ ಚರ್ಚೆ ಮಾಡಿದ್ರಿ. ಕರೆಕ್ಟ್. ಇದು ಎರಡು ಮಾಡಿದ ನಂತರ ನಮ್ಮ ತಾಯಿಯವರು ಕೂಡ ಇಲ್ಲಿ ಬಾ ಬಾ ಅಂತ ಇದ್ರು ಊರಲ್ಲಿ. ಇರಲಿ, ಎಷ್ಟು ವರ್ಷ ವಯಸ್ಸು ಅವ್ರದ್ದು? 86 ವರ್ಷ. ಈಗ 89 ವರ್ಷ. ಈಗ ಲಾಸ್ಟ್ 5 ವರ್ಷದಿಂದ ನಾನು ಅವ್ರಿಗೆ ಇಲ್ಲೇ ನಮ್ ಜೊತೆಯಾಗಿದ್ದೀನಿ. ಅಂದ್ರೆ ವೃದ್ಧಾಪ್ಯದಲ್ಲಿರುವ ತಾಯಿಯನ್ನ ನೋಡ್ಕೊಳ್ಳೋದು ಮತ್ತೆ ಕೃಷಿಯನ್ನ ಮಾಡೋದು, ಎರಡು ಉದ್ದೇಶ ಇಟ್ಕೊಂಡು ಭಾರತಕ್ಕೆ ಬಂದೆ. ಇದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಸಾವಯವ ಕರಿಬೇವು ಕೃಷಿಯನ್ನ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ರಿ. ಕರೆಕ್ಟ್. ಸರ್, ನಿಮ್ಗೆ ಅನುಭವ ಇಲ್ಲ, ನೀವು ವಿಜ್ಞಾನಿಯಾಗಿದ್ದವರು, ಹೇಗೆ ಮಾಡಿದ್ರಿ? ಏನಾದ್ರೂ ಇದಕ್ಕೆ ಅಂದ್ರೆ ಸಂಶೋಧನೆ ಏನಾದ್ರೂ ಮಾಡಿದ್ರೆ ಹೇಗೆ? ಅದು ನಮ್ ಫ್ರೆಂಡ್ ಡಾಕ್ಟರ್ ವಿ ಆರ್ ರೆಡ್ಡಿ ಅವ್ರ ಜೊತೆ ಮಾತಾಡಿದ ನಂತರ ಅವರು ಬೇರೆ ಬೇರೆ ಪ್ರಾಡಕ್ಟ್ ವಿಚಾರ ಮಾಡಿದ್ವಿ. ಆ ನಂತರ ಕರಿಬೇವದು ಒಂದು ಅನ್ಕೊಂಡ್ವಿ. ಕರಿಬೇವು ಇಸ್ ಎ ಗುಡ್ ಪ್ರಾಡಕ್ಟ್, ಅದು ಮಾಡಬಹುದು, ಮಾಡಿದ್ರೆ ಅದರೊಳಗೆ ಆದಾಯ ಇದೆ, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇದೆ, ಇನ್ಕಮ್ ಹೆಚ್ಚಿದೆ, ಇದರಿಂದ ಡಬಲ್ ಟ್ರಿಬಲ್ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಮೋದಿಯವರು ಹೇಳಿದ ಆದಾಯ ದ್ವಿಗುಣ ಅಲ್ಲ, ತ್ರಿಗುಣ ಆಗಬಹುದು ಆಗಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅನಂತರ ಅದಕ್ಕೆ ಟ್ರೈ ಮಾಡಲಿಕ್ಕೆ ಇಲ್ಲಿ ಬಂದ ನಂತರ ಅವರು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ರು. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರು, ಹಿ ವಾಸ್ ಬಿಗ್ ಸಪೋರ್ಟ್, ಅವರಿಗೆ ಕರ್ಕೊಂಡು ಹೋದೆ ನಮ್ಮ ಫಾರ್ಮ್ಗೆ. ಅವರು ಅವ್ರ ಟೀಮ್ ಬಂದ್ರು, ಬಂದು ಎರಡ್ ಮೂರು ವಿಸಿಟ್ ಮಾಡಿದ್ರು. ಅವರು ಮಾಡಿದ ನಂತರ ದೆನ್ ಅವ್ರಿಗೆ ಕೇಳಿದೆ, ಸರ್ ಇದು ಸಾಯಿಲ್ ಸೂಟೆಬಿಲಿಟಿ ಇಲ್ಲ, ಅದನ್ನೆಲ್ಲ ಮಣ್ಣು ಪರೀಕ್ಷೆ ಮಾಡಲೇಬೇಕಲ್ಲ, ಮಾಡಬೇಕು, ಅನಂತರ ನೀರು ಉಪಯೋಗ ಆಗುತ್ತೆ, ಇಲ್ಲ ಇದೆಲ್ಲ ಮಾಡೋಣ ಅಂತ ಕೇಳಿದೆ. ಅನಂತರ ಅವರು ನೋಡಿದ್ರು ಅಲ್ಲಿ ನಮ್ಮ ಫಾರ್ಮ್ನಲ್ಲಿ ಒಂದು 50 ಬೇವಿನ ಗಿಡ ಇದೆ. ಬೇವಿನ ಗಿಡ ಬೆಳೆದವಲ್ರಿ, ನಿಮ್ಗೇನು ಯಾವ್ದು ಪರೀಕ್ಷೆ ಮಾಡೋದು ಬೇಕಿಲ್ಲ, ಇಲ್ಲಿ ಕರಿಬೇವು ಬೆಳೀತೇವೆ ಅಂತ ಹೇಳ್ಬಿಟ್ಟು ಅವರು. ಸೊ ನೀವು ಮಾಡಿ, ಏನು ವಿದೌಟ್ ಎನಿ ಪ್ರಾಬ್ಲಮ್ ಮಾಡಿ, ನಿಮ್ಗೆ ಏನ್ ಸಪೋರ್ಟ್ ಬೇಕು ನಾನು ಕೊಡ್ತೀನಿ ಅಂತ ಎಲ್ಲಾ ವಿಜ್ಞಾನಿಗಳದು ಕಾಂಟ್ಯಾಕ್ಟ್ಸ್ ಕೊಟ್ರು. ಏನಾದರೂ ಫೋನ್ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಕೊಟ್ಬಿಡ್ತಾರೆ, ವಿತಿನ್ 1 ಮಿನಿಟ್ ಐ ಗೆಟ್ ಎ ರೆಸ್ಪಾನ್ಸ್. ಮಣ್ಣು ಆ ಕೃಷಿ ಭೂಮಿಗೆ ಓಕೆ ಆದ ಮೇಲೆ ಈಗ ಕರಿಬೇವು ಮಾಡಬೇಕಾದ್ರೆ ಕರಿಬೇವಿನ ಬಗ್ಗೆ ಏನಾದ್ರೂ ಸಂಶೋಧನಾ ಪೇಪರ್ ಗಳನ್ನ ಸ್ಟಡಿ ಮಾಡಿದ್ರೆ ಹೇಗೆ? ಕರಿಬೇವು ಒಂದು ರಿವ್ಯೂ ಪೇಪರ್ ನಾವು ತಗೊಂಡು ಡಿಸ್ಕಸ್ ಮಾಡಿದ್ವಿ ಡಾಕ್ಟರ್ ರೆಡ್ಡಿ ಜೊತೆ. ಆ ರಿವ್ಯೂ ಪೇಪರ್ ನಲ್ಲಿ 120 ಜನ ಸೈಂಟಿಸ್ಟ್ ಆಲ್ ಓವರ್ ದ ವರ್ಲ್ಡ್ ಅವರು ಕರಿಬೇವು ಮೇಲೆ ರಿಸರ್ಚ್ ಮಾಡಿದ್ದಾರೆ, ವಿಶೇಷವಾದಂತಹ ಅಧ್ಯಯನ ಮಾಡಿ ಸಂಶೋಧನೆ ಪ್ರಬಂಧಗಳು, ಅದಷ್ಟು ಪೇಪರ್ಸ್ ಸಮರಿ ಈ ಪೇಪರ್ ನಲ್ಲಿ ಬರೆದಿದ್ದಾರೆ. ಅವರು ಒಬ್ರು ಇಂಡಿಯನ್ ಇದ್ದಾರೆ. ಸೊ ಆ ಪೇಪರ್ ನೋಡಿದ್ವಿ, ನೋಡಿದ್ರೆ ಅದರೊಳಗೆ ಎಲ್ಲ ಪೇಪರ್ ಸ್ವಲ್ಪ ಸ್ವಲ್ಪ ಹೇಳ್ತದೆ ಕರಿಬೇವಿನಿಂದ ಏನು ಪ್ರಯೋಜನ ಲಾಭ. ಕರಿಬೇವಿನಿಂದ ಪ್ರಯೋಜನ ಒಂದು 10 ಆರೋಗ್ಯ ಪಟ್ಟದ್ದು ಲಾಭ ಅಂತ ಹೇಳಿದ್ದಾರೆ. ಆರೋಗ್ಯ ಸಮಸ್ಯೆಗೆ ಅದೊಂದು ಪರಿಹಾರ ಕೊಡುತ್ತದೆ. ಮುಖ್ಯವಾಗಿ ಯಾವ ಯಾವ ರೋಗಗಳು ಸರ್? ಅದು ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ, ಅದ್ರೊಳಗೆ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಜನರಲ್ಲಿ ಬಹಳಷ್ಟು ರೋಗ ಬರೋದು ಆಕ್ಸಿಡೈಸೇಷನ್ ಲಿಂದ ಬರುತ್ತೆ. ಹೌದು, ಅದು ಆಂಟಿ ಆಕ್ಸಿಡೆಂಟ್ ಪ್ರೊವೈಡ್ ಮಾಡುತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಅದಕ್ಕೆ ನಾವು ಕರಿಬೇವು ತಗೋತಾ ಇದ್ರೆ ವಿ ವಿಲ್ ಪ್ರಿವೆಂಟ್ ಡಿಸೀಸಸ್, ಡಿಸೀಸ್ ಫ್ರಮ್ ಕಮಿಂಗ್ ಅಂತ ಒಂದು ಕನ್ಕ್ಲೂಷನ್ ಬಂದ್ವಿ. ಅನಂತರ ಆಂಟಿ ಕ್ಯಾನ್ಸರ್, ಕ್ಯಾನ್ಸರ್ ಅರ್ಬುದ ರೋಗಕ್ಕೆ, ಕ್ಯಾನ್ಸರ್ದು ಸ್ಪೆಷಲಿ ಒಂದು ರಿಸರ್ಚ್ ಮಾಡಿದ್ರು. ಅದು ಏನಂದ್ರೆ ಕೋಲನ್ ಕ್ಯಾನ್ಸರ್ ಸೆಲ್ಸ್ ಮತ್ತು ರೆಗ್ಯುಲರ್ ಸೆಲ್ಸ್ ಕರ್ಬೇವ್ನಲ್ಲಿ ಇದ್ದಂತ ಮೆಹಿನೈನ್ ಸಬ್ಸ್ಟ್ರೇಟಮ್ ನಲ್ಲಿ ಇಟ್ಟರೆ ಬರೇ ಕೋಲನ್ ಕ್ಯಾನ್ಸರ್ ಅಷ್ಟೇ ಸಾಯ್ತು. ಡೆಸ್ಟ್ರಾಯ್ ಆದ್ರೆ ಈ ಕರಿಬೇವಿಗೆ ಅಂತ ಶಕ್ತಿ ಇದೆ. ಇದೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ಸ್ ಸಿಂಥೆಟಿಕ್ ಡ್ರಗ್ಸ್, ಅನಂತರ ರೇಡಿಯೇಷನ್ ಥೆರಪಿ ಇಂಥವೇನು ಕೊಟ್ಟಿರ್ತಾರೆ, ಅದರಿಂದ ಸುತ್ತಲ ಸೆಲ್ಸ್ ಏನಿರುತ್ತೆ ಅದು ಡೆಸ್ಟ್ರಾಯ್ ಆಗುತ್ತೆ. ಎಸ್ಪೆಷಲಿ ಇಂಥ ಆರ್ಗನ್ ಏನಾದ್ರೂ ಇದ್ರೆ, ಕಿಡ್ನಿ ಅಥವಾ ಲಿವರ್ ಕೋಲನ್, ಇಲ್ಲಿ ನಾವು ರೇಡಿಯೇಷನ್ ಥೆರಪಿ ಕೊಟ್ರೆ ಪ್ರಾಬ್ಲಮ್ ಆಗಬಹುದು ಅಂತ ಇದು ಆಗಿದೆ, ಸಾಬೀತಾಗಿದೆ. ಸೊ ಸ್ವಲ್ಪ ಅದಕ್ಕೆ ಈಸಿಯರ್ ಮೆಥಡ್ ಅಂತಂದ್ರೆ ಇದು ಇದು ಕರಿಬೇವು. ಅದು ಒಂದು ಡೋಸೇಜ್ ಎಕ್ಸೆಟ್ರಾ ಅದು ರಿಸರ್ಚ್ ಮಾಡ್ತಾ ಇದ್ದಾರೆ, ರಿಸರ್ಚ್ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ ಕರಿಬೇವು ಉಪಯೋಗಿಸುವುದರಿಂದ ಕ್ಯಾನ್ಸರ್ ಮುಂತಾದ ರೋಗಗಳಿಗೂ, ಸುಮಾರು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಮುಂತಾದ 13 ಹೆಚ್ಚು ನಮ್ಮ ಶರೀರದಲ್ಲಿ ಬರುವಂತಹ ರೋಗಗಳಿಗೆ ಔಷಧಿಯಾಗಿ ಯೂಸ್ ಮಾಡಬಹುದು. ಈಗ ಸರ್ ಈ ರೀತಿ ಒಂದು ಬಹುಪಯೋಗಿ ಬೆಳೆ ಅಂದ್ರೆ ಕರಿಬೇವು ಅನ್ನೋದು, ಇಂಥದ್ರಲ್ಲಿ ಈಗ ನೀವು ಕೃಷಿ ಮಾಡಲಿಕ್ಕೆ ತೊಡಗಿದ್ರಿ, ಎಷ್ಟು ಎಕರೆ ಪ್ರದೇಶದಲ್ಲಿ ನೀವು ಕೃಷಿ ಮಾಡಿದ್ರಿ? ನಾವು ಮಾಡಿದ್ದು ಒಂದು ಸುಮಾರು 25 ಎಕರೆನಲ್ಲಿ ಮಾಡಿದ್ವಿ. ಅಂದ್ರೆ ಸಾವಯವ ಆಧಾರಿತ ಕೃಷಿ, ಟೋಟಲ್ ಸಾವಯವ. ಅದಕ್ಕೆ ಏನ್ ಮಾಡಿದ್ರಿ? ಸಾವಯವ ಇದಕ್ಕೆ ಅದು ಏನಂದ್ರೆ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದವರು ಒಂದು ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಕಲ್ಚರ್ ತೆಗೆದಿದ್ದಾರೆ. ಅದು ಒಂದ್ ಬಾಟಲ್ 20 ರುಪೀಸ್ ಸಿಗುತ್ತೆ. ಆ ಬಾಟಲ್ ತಗೊಂಡು ಒಂದ್ ಬ್ಯಾರಲ್ ನೀರಿನಲ್ಲಿ ಹಾಕಿ 2 ಕೆಜಿ ಬೆಲ್ಲ, 2 ಕೆಜಿ ಬೆಲ್ಲ, ಒಂದ್ ಬ್ಯಾರಲ್ ನೀರು ಹಾಕಿ 8 ದಿವಸ ಸ್ಟರ್ ಮಾಡಿದ್ರೆ ಅದು ಗೊಬ್ಬರನೂ ಆಗುತ್ತೆ, ಅನಂತರ ಕೀಟನಾಶಕ ಆಗುತ್ತೆ. ಸೊ ಇದು ನಾವು ಸ್ಪ್ರೇ ಮಾಡ್ಕೋದು, ಕರಿ ಮಣ್ಣು ಮೇಲೆ ಸ್ಪ್ರೇ ಮಾಡಬಹುದು, ಲೀಫ್ ವೆಜಿಟೇಬಲ್ ಮೇಲೆ ಸ್ಪ್ರೇ ಮಾಡಬಹುದು, ಯಾವಾಗಲೂ ಸ್ಪ್ರೇ ಮಾಡಬಹುದು. ಅನಂತರ ಒಂದ್ ಬಾಟಲ್ ಆದ್ರೆ ಸಾಕು, ಜೀವದಾತು ಇದ್ದಂಗೆ. ಕರೆಕ್ಟ್. ಅದು ಮೊಸರು ಹೆಪ್ಪಾಗ್ಲಿಕ್ಕೆ ಕಲ್ಚರ್ ಅಂತಾರಲ್ಲ ಅದು ಆ ತರ. ಅದು ತಗೊಂಡು ಮತ್ತೊಂದು 10 ಲೀಟರ್ ಅದ್ರೊಳಗೆ ಬಿಟ್ಬಿಡ್ಬೇಕು, ಮತ್ತೆ ನೀರ್ ಹಾಕಬೇಕು, ಮತ್ತೊಂದು 2 ಕಿಲೋ ಬೆಲ್ಲ ಹಾಕಿದ್ರೆ ಮತ್ತೊಂದು ಬ್ಯಾರಲ್ ನೀರ್ ಆಗುತ್ತೆ. ಈ ತರ ನೀವು ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ಅದು ಮಾಡ್ಕೋತಾ ಇರಬಹುದು. ಟೋಟಲ್ ಕಾಸ್ಟ್ ಒಂದ್ ಎಕರೆಗೆ ಫರ್ಟಿಲೈಸರ್ ಮತ್ತ ಪೆಸ್ಟಿಸೈಡ್ ಎರಡು ಕೂಡಿ ಎಕರೆಗೆ 1,000 ರೂಪಾಯಿ ಪರ್ ಇಯರ್ ನು ಬರೋದಿಲ್ಲ. ಬೇರೆ ನಾವು ಜನರಲ್ DAP ಅಥವಾ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಮಿನಿಮಮ್ 15,000-18,000 ಖರ್ಚು ಬರುತ್ತೆ. ಅಂದ್ರೆ ಬೆಳೆಸುವ ವಿಧಾನದಲ್ಲಿ ಈ ರೀತಿ ಅನುಸರಿಸಿದ್ರೆ ಖರ್ಚು ಕಡಿಮೆ ಬರುತ್ತೆ. ಕರಿಬೇವನ್ನ ಹೇಗೆ ನೀವು, ಕರಿಬೇವು ಸಸಿಗಳನ್ನ ನೆಟ್ರ ಅಥವಾ ಬೀಜವನ್ನ ಹಾಕಿದ್ರ? ನಾನು ಮುಂಚೆ ಸಸಿಗಳು ಟ್ರೈ ಮಾಡ್ದ, ಸಸಿ ವರ್ಕೌಟ್ ಆಗಲಿಲ್ಲ. ಅನಂತರ ಸಸಿದು ಇನ್ನೊಂದು ಏನಂದ್ರೆ ಇನಿಷಿಯಲ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಹೈ ಇರುತ್ತೆ. 10 ರೂಪಾಯಿ ಒಂದ್ ಸಸಿ ಅಂತ ಹಾಕುತ್ತಾರೆ. ಸೊ ಒಂದ್ ಎಕರೆನಲ್ಲಿ 10,000 ಹಾಕಿದ್ರೆ 1 ಲಕ್ಷ ರೂಪಾಯಿ ಕಾಸ್ಟ್ ಬರುತ್ತೆ. ಸೊ ವೇರ್ ಆಸ್ ಬೀಜಗಳಿಂದ ಮಾಡಿದ್ರೆ 5,000 ಕಾಸ್ಟ್ ಬರುತ್ತೆ. ಬೀಜ ಒಳ್ಳೇದು, ನಮಗೆ ಸಿಗ್ತದೆ ಅದು. ಅದು ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಸಿಗುತ್ತೆ ಬೀಜ. ಸೊ ಅದು ಬೀಜದ ಒಂದು ಪ್ರಾಸೆಸ್ ಇದೆ. ವೆಟ್ ಬೀಜ ಕೊಡ್ತಾರೆ. ವೆಟ್ ಬೀಜ ಅಂದ್ರೆ ಅದು ಹಸಿ ಬೀಜ ಕೊಡ್ತಾರೆ. ಬೀಜದ ಮೇಲೆ ಒಂದು ಶೆಲ್ ಇರುತ್ತೆ, ಆ ಶೆಲ್ ತೆಗೆದು ಕ್ಲೀನ್ ಮಾಡಿ ಅದು ನಾವು ಸೋ ಮಾಡಬೇಕು. ಸೊ ಅದು ಮುಂಚೆ ನಾನು ಸ್ವಲ್ಪ ಟ್ರೈ ಮಾಡಿದೆ ಏರಿಯಾನಲ್ಲಿ, ಅನಂತರ ಯಶಸ್ವಿ ಆಯ್ತು. ಅದ ನಂತರ 25 ಎಕರೆಗೆ ಹಾಕಿ. ಈಗ ಬೀಜವನ್ನು ನೆಟ್ಟು ಸಸಿ ಮಾಡಿದ ಮೇಲೆ ಬೆಳೆಸುವ ವಿಧಾನ ಏನು, ಮತ್ತು ಅದಕ್ಕೆ ಏನಾದ್ರೂ ರೋಗ ನಿಯಂತ್ರಣ ಮಾಡುವಂತ ಕ್ರಮ ಕೈಗೊಳ್ಬೇಕಾ ಹೇಗೆ ಅಂತ? ರೋಗ ನಿಯಂತ್ರಣಗೆ ಇದು ವೇಸ್ಟ್ ಡಿಕಂಪೋಸರ್ ಹುಡ್ಕೋತಾ ಇದ್ರೆ ರೋಗ ಬರೋದೇ ಇಲ್ಲ. ಅನಂತರ ಇದು ಲೀವ್ಸ್ ಕ್ವಾಂಟಿಟಿ ನಿಮ್ಮ ಹತ್ರ ಹೆಚ್ಚಿದ್ರೆ, ಅದು ಜನರಲಿ ಮಾರ್ಕೆಟ್ ತಂದಾಗ ಮಾರ್ಕೆಟಿಂಗ್ ಆಗದೆ ಇದ್ರೆ ವೇಸ್ಟ್ ಆಗುತ್ತೆ. ಅದ್ರ ಬದಲಿ ಎಷ್ಟು ಮಾರ್ಕೆಟ್ ನಲ್ಲಿ ಹೋಗ್ತೇವೆ ಅಷ್ಟು ಮಾರ್ಕೆಟ್ ಮಾಡಿ, ಅನಂತರ ಫ್ರೆಶ್ ಲೀಫ್ ಮಾರ್ಕೆಟ್ ಮಾಡಿ. ಎರಡನೇ ಏನ್ ಮಾಡಬಹುದು ಅಂದ್ರೆ ಅದು ಲೀಫ್ ಡ್ರೈ ಮಾಡಬೇಕು, ಒಣಗಿಸಬೇಕು. ಅದು ಒಣಸೋದ ಪದ್ಧತಿ ಏನಂದ್ರೆ ಅದು ಶೇಡ್ ನಲ್ಲಿ ಒಣಗಿಸಬೇಕು. ಏನ್ ಮಾಡಬೇಕು ಅದಕ್ಕೆ? ಸೋಲಾರ್ ಡ್ರೈಯರ್ ಅಂತಿದೆ. ಸೋಲಾರ್ ಡ್ರೈಯರ್ ಬರುತ್ತೆ, ಇಲ್ಲಾದ್ರೆ ಮನೆಯಲ್ಲಿ ಎಲ್ಲಾದ್ರೂ ಶೇಡ್ ಒಂದ್ ಶೆಡ್ ಹಾಕಿ ಆ ಶೆಡ್ ಕೆಳಗಡೆ ಡೈರೆಕ್ಟ್ ಸನ್ಲೈಟ್ ಬೀಳದಂಗೆ ಮಾಡಿ ಒಣಗಿಸಬೇಕು. ಒಣಗಬೇಕು ಅದು. ಎಷ್ಟು ದಿನ ಬೇಕಾಗ್ತದೆ ಕೊಯ್ದಾದ್ಮೇಲೆ? ಅದು ಕೊಯ್ದಾದ್ಮೇಲೆ ಸೋಲಾರ್ ಡ್ರೈಯರ್ ನಲ್ಲಿ ಹಾಕಿದ್ರೆ 2 ದಿವಸದಲ್ಲಿ ಒಣಗಿಬಿಡುತ್ತೆ. ಓಹೋ. ಇಲ್ಲಾದ್ರೆ ಜನರಲ್ ಮನೆಯಲ್ಲಿ ಅಥವಾ ಶೇಡೆಡ್ ಏರಿಯಾನಲ್ಲಿ ಹಾಕಿದ್ರೆ 5-6 ದಿವಸದಲ್ಲಿ ಒಣಗುತ್ತೆ. ಸರ್, ತಾವು 25 ಎಕರೆಯಲ್ಲಿ ಮಾಡ್ತೀರಿ, ಎಷ್ಟು ಗಿಡಗಳು ಇವೆ? 1 ಎಕರೆಗೆ ಸುಮಾರು 11,000 ಅಗಿ ಇದೆ. ಸೊ 1 ಎಕರೆಯಲ್ಲಿ ಸೊ ಸುಮಾರು 2.5 ಲಕ್ಷ ಅಗಿ ಇದೆ. ಓಹೋ. ಈಗ ಈ 25 ಎಕರೆ ಪ್ರದೇಶದಲ್ಲಿರುವಂತಹ ಕರಿಬೇವಿನಲ್ಲಿ ನಿಮಗೆ ಡ್ರೈ ಮಾಡಿದ್ದು ಎಷ್ಟು ಟನ್ ಸಿಗಬಹುದು? 25 ಕೆಜಿ ಲೀಫ್ ಡ್ರೈ ಮಾಡಿದ್ರೆ ಅದಕ್ಕೆ 1 ಕೆಜಿ ಪೌಡರ್ ಆಗುತ್ತೆ. ಈಗ ಈ ಫಸಲು ಹೇಗೆ ಸಿಗುತ್ತೆ ಸರ್, ಎಷ್ಟು ಅವಧಿಗೆ ಒಮ್ಮೆ ಸಿಗುತ್ತದೆ? ಈ ಫಸಲು 4 ತಿಂಗಳಲ್ಲಿ ಒಮ್ಮೆ ಕಟಾವ್ ಮಾಡಬಹುದು. ಇದು ಕಟಾವ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಒಂದ್ಸತಿ ಅದು ಹಾಕ್ಬಿಟ್ಟ ನಂತರ ಓನ್ಲಿ ಥಿಂಗ್ ಯು ನೀಡ್ ಈಸ್ ಅದು ನೀರ್ ಬಿಡೋದು, ಆನಂತರ ಫರ್ಟಿಲೈಸರ್ ಹಾಕೋದು, ನಮ್ಮ ವೇಸ್ಟ್ ಡಿಕಂಪೋಸರ್ ಹಾಕೋದು, ಸಾವಯವ ಗೊಬ್ಬರನೇ ಹಾಕ್ತದೆ. ಹಟ್ಟಿ ಗೊಬ್ಬರ ಯೂಸ್ ಮಾಡ್ತೀರಾ? ಹಟ್ಟಿ ಗೊಬ್ಬರನು ಯೂಸ್ ಮಾಡಬಹುದು, ಬಟ್ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಅದಕ್ಕೆ ವೇಸ್ಟ್ ಡಿಕಂಪೋಸರ್ ಯೂಸ್ ಮಾಡಿದ್ರೆ ಸಾವಯವ ಗೊಬ್ಬರದ್ದು ಇದಕ್ಕೆ ಸಮಾನವಾಗಿ ರಿಸಲ್ಟ್ ಬರುತ್ತೆ. ಅನಂತರ ನಾನು ಇದು ಯೂರಿಯಾ ಮತ್ತು DAP ಟೆಸ್ಟ್ ಮಾಡಿ ನೋಡಿದೀನಿ. ಒಂದ್ ಪ್ಲಾಟ್ ನಲ್ಲಿ ಸುಮ್ಮನೆ ಒಂದು 100 ಸ್ಕ್ವೇರ್ ಫೀಟ್ 200 ಸ್ಕ್ವೇರ್ ಫೀಟ್ ನಲ್ಲಿ ಸಾವಯವ ಗೊಬ್ಬರ ಮತ್ತ DAP ಅದು ಹಾಕಿ ನೋಡಿದೀನಿ. ಇದು ಸಾವಯವ ವೇಸ್ಟ್ ಡಿಕಂಪೋಸರ್ ರಿಸಲ್ಟ್ ಮತ್ತು ಅದು ಎರಡು ಏನು ಡಿಫ್ರೆನ್ಸ್ ಇಲ್ಲ, ಇದೇ ಕಂಟಿನ್ಯೂ ಮಾಡಿದೀನಿ. ಸರ್, ಈಗ ನೀವು ಹೇಳಿದ್ರಿ ಇದು ಹಸಿ ಸೊಪ್ಪನ್ನ ಕರಿಬೇವಿನ ಸೊಪ್ಪನ್ನ ಕೂಡ ಮಾರಲಿಕ್ಕೆ ಆಗ್ತದೆ, ನಾನು ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಮಾರಾಟ ಮಾಡ್ತೇನೆ. ಈ ಹಸಿಗೆ ಎಷ್ಟು, ಸೊಪ್ಪಿಗೆ ಎಷ್ಟು ರೇಟ್ ಇರ್ತದೆ? ಹಸಿ ಸೊಪ್ಪಿಗೆ ಇಲ್ಲಿ ಲೋಕಲ್ ಮಾರ್ಕೆಟ್ ಬೇಸ್ಡ್ ಇರುತ್ತೆ. ಬೆಂಗಳೂರಿನಲ್ಲಿ ಆದ್ರೆ ಅದು 30-40 ರೂಪಾಯಿ ಕಿಲೋ ತಗೋತಾರೆ. ಇಲ್ಲಿ ಗುಲ್ಬರ್ಗಾದ್ರೆ 10-15 ಹಾಕಿ ತಗೋತಾರೆ. ಈಗ ದೊಡ್ಡ ನಗರಗಳಲ್ಲಿ ಹೆಚ್ಚು ರೇಟ್ ಇರುತ್ತೆ. ಆದ್ರೆ ನೀವು ಈಗ ಪೌಡರ್ ಮಾಡಿದ ಮೇಲೆ, ಸೊಪ್ಪನ್ನು ಒಣಗಿಸಿದ ಮೇಲೆ 1 ಕಿಲೋ ಆಗ್ಲಿಕ್ಕೆ ಸುಮಾರು ಸೊಪ್ಪು ಬೇಕಾಗುತ್ತೆ. ಕರೆಕ್ಟ್. 1 ಕಿಲೋಗೆ ಎಷ್ಟು ಚಾರ್ಜ್ ಮಾಡ್ತೀರಿ? 1 ಕೆಜಿಗೆ ನಮ್ಮ ಹತ್ರ 750 ರೂಪೀಸ್ ಕೆಜಿ ತಗೋತಾರೆ. 750 ರೂಪಾಯಿ ಒಂದು ಕಿಲೋ, ಒಂದು ಕಿಲೋ. ಸೊ 20 ಕಿಲೋ ಅಂತಂದ್ರೆ 20-25 ಕಿಲೋದ ಬ್ಯಾಗ್ ಮಾಡ್ತೀರಾ? ಅಲ್ಲ, ಒಂದೊಂದು ಕೆಜಿ ಬ್ಯಾಗ್ ಮಾಡಿ ಸಪ್ಲೈ ಮಾಡ್ತೀವಿ. ಯಾರಿಗೆ ಮಾಡ್ತೀರಿ ಸರ್? ಯಾರು ನಿಮ್ಮ ಖರೀದಿದಾರರು ಯಾರು? ಇದು ನಾವು ಬೆಳೆಸಿದ್ದು ಆರ್ಗ್ಯಾನಿಕ್ ಇರೋದ ಕಾರಣದಿಂದ ಆರ್ಗ್ಯಾನಿಕ್ ಸ್ಟೋರ್ಸ್ ಅವ್ರು ಖರೀದಿ ಮಾಡ್ತಾರೆ. ನಂತರ ಈ ಮಸಾಲಾ ಕಂಪನಿದವರು ಏನಿದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಎಲ್ಲ ಇಂಗ್ರೀಡಿಯಂಟ್ಸ್ ಅವರಿಗೆ ಆರ್ಗ್ಯಾನಿಕ್ ಬೇಕಾಗುತ್ತೆ. ಸೊ ಅವರು ನೆಕ್ಸ್ಟ್ ಲೆವೆಲ್. ನಿಮ್ಮನ್ನ ಹೇಗೆ ಅವ್ರು ಸಂಪರ್ಕ ಮಾಡ್ತಾರೆ? ಆನ್ಲೈನ್ ಕೊಡ್ತಾರೆ? ಅವ್ರು ಸಂಪರ್ಕ ಮಾಡಲ್ಲ, ನಾವೇ ಸಂಪರ್ಕ ಮಾಡ್ಬೇಕು ಅವ್ರ ಜೊತೆ. ಸಂಪರ್ಕ ಮಾಡಿ ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡು ಅವ್ರಿಗೆ ಸಪ್ಲೈ ಮಾಡೋದು. ಯಾರು ಮಾರ್ಕೆಟ್? ಬಾಂಬೆ ಅವರು ಅಥವಾ ಬೆಂಗಳೂರು? ಪುಣೆದಾಗಿದ್ದಾರೆ, ಹೈದರಾಬಾದ್ ನಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಸೊ ಇವರಿಗೆ ನಾವು ಸಪ್ಲೈ ಮಾಡ್ತೀವಿ. ಟ್ರೇಡ್ ನೇಮ್ ಇಟ್ಕೊಂಡು ಮಾಡ್ತೀರಾ? ಅಲ್ಲ, ಹೀಗೆ ಟ್ರೇಡ್ ನೇಮ್ ಏನು ಇಟ್ಟಿಲ್ಲ, ಅವರಿಗೆ ಕೊಟ್ಬಿಡ್ತೀವಿ, ಅವ್ರು ಅವ್ರ ತಮ್ಮ ಟ್ರೇಡ್ ನೇಮ್ ಹಾಕೊಂಡು ಮಾಡ್ಕೊಂಡ್ಬಿಡ್ತಾರೆ. ಓಹೋ, ನಿಮ್ಮಿಂದ ಖರೀದಿ ಮಾಡಿದವರು ಟ್ರೇಡ್ ನೇಮ್ ಹಾಕೊಂಡ್ಬಿಡ್ತಾರೆ. ಈಗ ಗುಣಮಟ್ಟವನ್ನು ಕಾಪಾಡಬೇಕಲ್ಲ, ಅದಕ್ಕೂ ಕೂಡ ಒಂದು ಕ್ರಮ ಇದೆ. ಈಗ ಆಹಾರ ವಸ್ತು ಆದ ಕಾರಣ ಈಗ ಗುಣಮಟ್ಟವನ್ನು ಹೇಗೆ ಕಾಪಾಡ್ಕೊಳ್ತೀವಿ? ಅದು ಇಲ್ಲಿ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಮ್ಮ ಸ್ಯಾಂಪಲ್ ಕಳಿಸಿದ್ವಿ, ಅವರು ಗುಣಮಟ್ಟ ಪರಿಶೀಲನೆ ಮಾಡಿ ಕೊಡ್ತಾರೆ. ಅದು ಸರ್ಟಿಫೈ ಮಾಡ್ತಾರೆ ಅವರು. ಆ ಸರ್ಟಿಫಿಕೇಟ್ FSSAI ಅವರಿಗೆ ಅದು ಅಕ್ಸೆಪ್ಟಬಲ್ ಇರುತ್ತೆ. ಈಗ ನೀವು ಈ ರೀತಿ ಪೌಡರ್ ಮಾಡಬೇಕಾದ್ರೆ ಇದಕ್ಕೆ ಯಂತ್ರೋಪಕರಣಗಳೆಲ್ಲ ಬೇಕಲ್ಲ, ಅದನ್ನೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಹೇಗೆ? ಕರೆಕ್ಟ್. ಅದು ಯಂತ್ರೋಪಕರಣ ಅಂದ್ರೆ ಸೋಲಾರ್ ಡ್ರೈವರ್ ಒಂದ್ ಬೇಕು. ಸೋಲಾರ್ ಡ್ರೈವರ್ ಸುಮಾರು 20,000 ರೂಪಾಯಿ ಒಂದು ಸೋಲಾರ್ ಡ್ರೈವರ್ ಬರುತ್ತೆ. ಒಂದ್ ಕ್ವಿಂಟಲ್ ಎರಡು ದಿವಸದಲ್ಲಿ ಅದು ಡ್ರೈ ಮಾಡುತ್ತೆ. ಅಂತವು ಎರಡು ಇದ್ರೆ ಸರಿ ಹೋಗುತ್ತೆ. ಒಮ್ಮೆ ಪೌಡರ್ ಮಾಡಿದ ಮೇಲೆ ಪ್ಯಾಕೆಟ್ ಗಳನ್ನು ಹೇಗೆ ಮಾಡ್ತೀರಿ? ಪ್ಯಾಕೆಟ್ ಮಾಡೋದು, ಅವು ಸೀಲೇಬಲ್ ಪ್ಯಾಕೆಟ್ಸ್ ಬರುತ್ತೆ. ಸೊ ಅದು ಸೀಲೇಬಲ್ ಪ್ಯಾಕೆಟ್ಸ್ ಒಂದೊಂದು ಪ್ಯಾಕೆಟ್ ನಲ್ಲಿ ವೇ ಮಾಡಿ ತುಂಬಿಸ್ಬಿಡ್ತೀವಿ. ಇದಕ್ಕೆ ಲೇಬರ್ ವರ್ಕ್ ಕೂಡ ಇದೆ, ಕಾರ್ಮಿಕರಿದ್ದಾರೆ? ಒಬ್ಬರಿದ್ದಾರೆ. ಈಗಿನ ಪ್ರಮಾಣಕ್ಕೆ ಒಬ್ರು ಸಾಕಾಗ್ತದೆ, ಒಬ್ರು ಸಾಕಾಗ್ತದೆ. ಮತ್ತೆ ತಾವೇ ಹೋಗಿ ಕೃಷಿಯಲ್ಲಿ ದುಡಿತೀರಾ? ಕೃಷಿ ಭೂಮಿಯಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಹೋಗ್ತಾ ಇದ್ದೆ, ಈಗ ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ನಿ. ಅಲ್ಲಿ ಹೋದ್ರೆ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಕಾಣಿಸುತ್ತೆ. ವೈಸ್ ಚಾನ್ಸಲರ್ ಅವರು ಹೇಳ್ತಾರೆ, ಹಲ ನಿಮ್ ಜೊತೆ ಮಾತಾಡ್ತೇ ಅಂತ ಹೇಳ್ತಾರೆ. ಸೊ ಅದು ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಅದು ನೋಡ್ತೀವಿ, ನೋಡಿ ಅದು ಸಾಲ್ವ್ ಮಾಡ್ಲಿಕ್ಕೆ. ಈಗ ನಾರಾಯಣ ಇನಾಮದಾರ್ ಅವರೇ, ನೀವು ಅಮೆರಿಕದಲ್ಲಿ ಇದ್ದವರು, ಮೋದಿಜಿಯವರ ಆದಾಯ ದ್ವಿಗುಣ ಮಾತನ್ನ ಕೇಳಿ ಭಾರತಕ್ಕೆ ಬಂದು ಜೇವರಗಿಯ ಹಾಲ್ಗಡ್ಲದಲ್ಲಿ ಸಾವಯವ ಕರಿಬೇವು ಕೃಷಿಯನ್ನು ತೊಡಗಿಕೊಂಡಿದ್ದೀರಿ. ನಿಮ್ಗೊಂದು ತೃಪ್ತಿ ಇರಬೇಕಲ್ಲ ಇದರಲ್ಲಿ ಮಾಡಿದಕ್ಕೆ? ನಮ್ಗೆ ಬಹಳ ಚೆನ್ನಾಗಿದೆ, ಆದಾಯ ಬರ್ತಾ ಇದೆ, ದ್ವಿಗುಣ ಆಗಿದೆ ಅಂತ ಅನಿಸ್ತದ? ಅನಿಸ್ತಾ ಇದೆ. ಎರಡ್ ತರದ ಇದ್ರಲ್ಲಿ ತೃಪ್ತಿ ಇದೆ. ಒಂದೇನಂದ್ರೆ ನಂದು ಆರೋಗ್ಯ ತುಂಬಾ ಚೆನ್ನಾಗಿದೆ. ಕೃಷಿ ಮಾಡಿದವನ ಆರೋಗ್ಯ ಚೆನ್ನಾಗಿರ್ತದೆ. ನಾನು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಅಂದ್ರು, ನಿಮ್ ಹಾರ್ಟ್, ಯುವರ್ ಹಾರ್ಟ್ ಈಸ್ ಫಂಕ್ಷನಿಂಗ್ ಲೈಕ್ 28 ಇಯರ್ ಓಲ್ಡ್ ಅಂತ ಸರ್ ಅಂತಂದ್ರು. ಸೊ ಏನ್ ಮಾಡಿದ್ರಿ ನೀವು ನಮ್ಗೆ ಹೇಳಿ ಅಂತಂದ್ರು. ಸೊ ಅದು ಹೇಳಿದ್ರೆ, ನಾನು ಇದು ಏನಿಲ್ಲಮ್ಮ, ನಾನು ಕಾರ್ನಲ್ಲಿ ಹೋಗಲ್ಲ, ಸುಮ್ನೆ ಬಸ್ ತಗೋತೀನಿ, ಬಸ್ ನಲ್ಲಿ ಹೋಗ್ತೀನಿ, ಎವ್ರಿ ಡೇ 10 ಕಿಲೋಮೀಟರ್ ವಾಕ್ ಮಾಡ್ತೀನಿ, ನಂತರ ಗಿಡದ ಬಿಟ್ಟು ಕೂಡ್ತೀನಿ, ಕೂತು ಊಟ ಮಾಡ್ತೀನಿ, ಆನಂತರ ಮನೆಗೆ ಬಂದ್ಬಿಡ್ತೀನಿ ಅಂತಂದೆ. ಕೃಷಿ ಫಾರ್ಮ್ ನಲ್ಲಿ ತಿರುಗಾಡ್ತಾ ಇರ್ತೀನಿ. ನೀವು ಹೇಳುದು ಆರೋಗ್ಯ ಒಂದು ಸುಧಾರಣೆ ಆಗ್ಲಿಕ್ಕೆ ಇದು ಕಾರಣ ಆಗಿದೆ ಅಂತ. ಜೊತೆಗೆ ನಿಮ್ಮ ಆದಾಯದ ಬಗ್ಗೆ ಸ್ವಲ್ಪ ಹೇಳಿ. 25 ಎಕರೆಯಲ್ಲಿ ಮಾಡ್ತಾ ಇದ್ದೀರಿ? ಆದಾಯದು ನಾನು 1 ಎಕರೆಗೆ 4 ಲಕ್ಷವರೆಗೆ ಗಳಿಸ್ತದೆ. ಸೊ ಇನ್ನೂ ಅದರಲ್ಲಿ ಸ್ವಲ್ಪ ಡೆವಲಪ್ ಮಾಡಬೇಕು, ಮಾಡಿ ಅದು ಪ್ರಾಸೆಸ್ ಎಲ್ಲ ಆಟೋಮೆಟೈಸ್ ಮಾಡಬೇಕು. ಅದು ಸ್ವಲ್ಪ ಟೈಮ್ ಹಿಡಿತಾ ಇದೆ, ಕೋವಿಡ್ ಕಾರಣದಿಂದ ಸ್ವಲ್ಪ ಕಷ್ಟ ಆಯ್ತು, ಕಷ್ಟ ಆಗಿದೆ. ಇನ್ನು ಮತ್ತೆ ಆರ್ಗನೈಸ್ ಮಾಡ್ತೀನಿ ಇನ್ನೊಂದು 6 ಮಂತ್ಸ್. ಈಗ ನೀರಾವರಿ ಏನು ಮಾಡ್ತೀವಿ ಅದಕ್ಕೆ? ನಾವು ಮುಂಚೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಒಬ್ರು ಜಿಯಾಲಜಿಸ್ಟ್ ಕರ್ಕೊಂಡು ಹೋಗಿದ್ವಿ. ನಮ್ಮ ಹೊಲದಲ್ಲೇ ಒಂದು ಬಾವಿ ಇತ್ತು, ಅದು ಆ ಬಾವಿ ರಿಕ್ಲೇಮ್ ಮಾಡಿದ್ವಿ. ಆನಂತರ ಇನ್ನೂ 2 ಪಾಯಿಂಟ್ ಜಿಯಾಲಜಿಸ್ಟ್ ಕೊಟ್ಟಿದ್ದಾರೆ. ಸೊ ಅವು 2 ಪಾಯಿಂಟ್ ನಲ್ಲಿ ಬೋರ್ವೆಲ್ ಹಾಕಿದ್ರೆ ಸಾಕಷ್ಟು ನೀರು ಬಂದಿದೆ. ಅಂದ್ರೆ ಈಗ ಬಾವಿ ನೀರು ಯೂಸ್ ಮಾಡ್ತಾ ಇದ್ದೀವಿ, ಬಾವಿ ಮತ್ತು ಬೋರ್ವೆಲ್ ಎರಡು ನೀರು ಯೂಸ್ ಮಾಡ್ತಾ ಇದ್ವಿ. ಅದು ಕಷ್ಟು ನೀರು ಕೊಡ್ತಾ ಇದೆ, ಅಬ್ಸೊಲ್ಯೂಟ್ಲಿ ನೋ ವರಿ ಅಟ್ ಆಲ್. ಸಮಸ್ಯೆನೇ ಇಲ್ಲ. ಈಗ ನಾರಾಯಣ ಇನಾಮದಾರ್ ಅವರೇ, ಈ ರೀತಿ ಒಂದು ಕರಿಬೇವು ಕೃಷಿ ಈ ಭಾಗಕ್ಕೆ ಬಹಳಷ್ಟು ಉತ್ತಮ ಅಂತ ಹೇಳ್ತೀರಾ ನೀವು, ಹೇಗೆ ನಿಮ್ಮ ಅನುಭವ ಏನು? ಕರಿಬೇವು ಇನ್ನೊಂದು ಕಮ್ಯುನಿಟಿಗೆ ಅಡ್ವಾಂಟೇಜ್ ಏನಂದ್ರೆ, ಅದು ಬೇವ್ ಫ್ಯಾಮಿಲಿ. ಬೇವ್ ಗಿಡ ಒಂದು ಫಾರ್ಮ್ ನಲ್ಲಿದ್ರೆ ಪೆಸ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ, ಬೆಸ್ಟ್ ಕಡಿಮೆ ಆಗುತ್ತೆ, ಕೀಟಗಳನ್ನು ಕಡಿಮೆ ಆಗುತ್ತೆ. ಅಂದ್ರೆ ಈ ಕರಿಬೇವಿನ ಏನಾದ್ರೂ ತಳಿ, ವಿಶೇಷ ತಳಿ ಹೇಗೆ? ಅದು ಬೇಸಿಕಲಿ ಅದ್ರದ್ದು ವಾಸನೆಗೆ ಪೆಸ್ಟ್ಸ್ ಬರಲ್ಲ. ನೀವು ಬೀಜ ಹಾಕಿದ್ರಲ್ಲ ಆ ತಳಿ ವಿಶೇಷ ತಳಿ ಏನಾದ್ರು, ಅದಕ್ಕೆ ಹೆಸರು ಸುವಾಸಿನಿ 2 ಅಂತ. ನೀವು ಬೆಳೆಸಿದ್ದು ಸುವಾಸಿನಿ 2? ಸುವಾಸಿನಿ 2. ಓಹೋ, ಸುವಾಸಿನಿ 2 ಅನ್ನುವ ಒಂದು ತಳಿಯನ್ನ ನೀವು ಮಾಡಿ ಇಷ್ಟು ಲಾಭದಾಯಕ ಒಂದು ಕೃಷಿಯನ್ನಾಗಿ ಮಾಡಿದ್ರಿ ಅಲ್ವಾ? ಕರೆಕ್ಟ್. ಅಂದ್ರೆ ಈ ಭಾಗದಲ್ಲಿ ಕರಿಬೇವು ಕೃಷಿ ಮಾಡೋದು ಬಹಳಷ್ಟು ಉತ್ತಮ ಅಂತ ಹೇಳ್ತೀರಿ. ಅಂದ್ರೆ ಅದು ಮತ್ತೆ ಸಪ್ಲೈ ಡಿಮಾಂಡ್ ಮತ್ತ ಕ್ವಾಲಿಟಿ ಬ್ರ್ಯಾಂಡಿಂಗ್ ಇವೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ. ಖರ್ಚು ಕಡಿಮೆ ಇದೆ, ಆದಾಯ ಹೆಚ್ಚು ಸಿಗ್ತದೆ ಸಿಗುತ್ತೆ ಅಂತ ಒಂದು ಇದು ಇದೆ. ಡಿಮಾಂಡ್ ಇದೆ, ಅದಕ್ಕೆ ಡಿಮಾಂಡ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಬಹಳಷ್ಟು ಜನ ಮಿಡಲ್ ಮ್ಯಾನ್ ಮಧ್ಯವರ್ತಿಗಳ ಮಧ್ಯವರ್ತಿ ರೈತರಿಗೆ ನಷ್ಟ ಆಗ್ತದೆ. ನಷ್ಟ ಆಗುತ್ತೆ ಅಂದ್ರೆ ನೀವು ಹೇಳುದು ಈ ಕರಿಬೇವು ಈ ರೀತಿಯ ಒಂದು ಉತ್ಪನ್ನ ಮಾಡಿ ಮಾರಾಟ ಮಾಡಿದ್ರೆ ಲಾಭದಾಯಕನೇ ಲಾಭದಾಯಕ ಅಲ್ವಾ? ಕರೆಕ್ಟ್. ಮತ್ತೆ ಇದು ಬಹುಪಯೋಗಿ ಅಂದ್ರೆ ಔಷಧೀಯ ಗುಣ ಹೊಂದಿರತಕ್ಕಂಥದ್ದು. ಕರೆಕ್ಟ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸಾವಯವ ಉತ್ಪನ್ನಗಳಿಗೆ ಬಹಳಷ್ಟು ಬೇಡಿಕೆ ಇರುವುದರಿಂದ ಕರೆಕ್ಟ್ ಕರಿಬೇವನ್ನು ಕೂಡ ಸಾವಯವ ಕರಿಬೇವು ಅಂತ ಹೇಳಿದ್ರೆ ಬಹಳಷ್ಟು ಬೇಡಿಕೆ ಇದೆ. ಬೇಡಿಕೆ ಇದೆ. ರೈತರಿಗೆ ಏನ್ ಹೇಳ್ತೀರಿ ನೀವು? ನಮ್ಮ ರೈತರಿಗೆ ಒಂದ್ ವಿಲೇಜ್ ನಲ್ಲಿ ಮಿನಿಮಮ್ 2 ಎಕರೆ ಆದ್ರೂ ಕರಿಬೇವು ಬೆಳೆಸಬೇಕು. ಅವರು ವಿಲೇಜ್ ನಲ್ಲಿ ಅವರೆಲ್ಲರೂ ಅದ್ರದ್ದು ಲಾಭ ತಗೋಬೇಕು, ಆರೋಗ್ಯದ ಲಾಭ ಏನಿದೆ ಅದು ತಗೋಬೇಕು ಅಂತ ಹೇಳೋದು. ನಾರಾಯಣ ನಿಂದರ್ ಅವರೇ, ತಾವು 25 ಎಕರೆಯಲ್ಲಿ ಕರಿಬೇವು ಬೆಳೀತಾ ಇದ್ರಿ, ತುಂಬಾ ಒಳ್ಳೆ ಬೆಳೆಯನ್ನ ಬೆಳೆಸಿ ಲಾಭವನ್ನ ಕೂಡ ಗಳಿಸ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಈ ಕರಿಬೇವಿನಲ್ಲಿ ಏನು ಅತ್ಯಾಧುನಿಕವಾಗಿರತಕ್ಕಂಥ ವಿಧಾನಗಳನ್ನು ಬಳಸಿ ಇನ್ನಷ್ಟು ಇದನ್ನು ಪ್ರಗತಿ ಮಾಡಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಿ? ಇದರದ್ದು ಪ್ರೊಡಕ್ಟಿವಿಟಿ ಈಗ ಎಕರೆಗೆ 20 ಟನ್ ವರೆಗೂ ಬೆಳೆಸಬಹುದು. 20 ಟನ್ ಅಂದ್ರೆ 6 ಲಕ್ಷ ಮಿನಿಮಮ್ ಆದಾಯ ಬರುತ್ತೆ. ಅನಂತರ ಅದ್ರದ್ದು ಖರ್ಚ ಒಂದ್ ಎಕರೆಗೆ ಬಹಳ ಬಹಳ ಆದ್ರೆ ಒಂದ್ 10,000 ರೂಪಾಯಿ ಖರ್ಚಾಗುತ್ತೆ. ಅಷ್ಟೇ ಅಷ್ಟೇ ಅಷ್ಟೇ ಇರುತ್ತೆ. ಸೊ ಉಳಿಕಿದೆಲ್ಲ ಲಾಭ ಇರುತ್ತೆ. ಲಾಭ ಇರುತ್ತೆ. ಸೊ ಇದು ಮಾಡೋದು ಒಂದು. ಬಟ್ ಇದು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಅದಕ್ಕೆ ಮಾರ್ಕೆಟಿಂಗ್ ಮಾರ್ಕೆಟ್ ವ್ಯವಸ್ಥೆ ಆಗ್ಬೇಕು. ಈಗ ನಾರಾಯಣ ನಂದರ್ ಅವರೇ, ನೀವು ವಿಜ್ಞಾನಿಯಾಗಿ ಕೆಲಸ ಮಾಡಿದವರು, ಈಗ ಕೃಷಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲಿ ನಿಮಗೆ ಹೆಚ್ಚು ತೃಪ್ತಿ ಕಂಡದ್ದು? ತೃಪ್ತಿ ಕಂಡದ್ದು ಅಲ್ಲಿದು ಅದು ತೃಪ್ತಿ, ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅದು ಬೇರೆ, ಇಲ್ಲಿದು ಇದು ಪ್ರಾಬ್ಲಮ್ ಸಾಲ್ವಿಂಗ್ ಇದು ತರದ್ದು ರೋಲ್ ಮಾಡೆಲ್ ತರ ಆಗುತ್ತೆ. ರೋಲ್ ಮಾಡೆಲ್ ಆದಕ್ಕೆ ಬೇರೆ ಜನ ಎಲ್ಲ ಜನರಲ್ ಬೆಳೆಯೋದು ತೊಗರಿ ಹತ್ತಿ ಇಲ್ಲಿ ಮಾಡ್ತಾರೆ, ಸಾಂಪ್ರದಾಯಿಕ ಬೆಳೆಗಳು ಏನ್ ಮಾಡ್ತಾರೆ ಅದ್ರ ಬಿಟ್ಟು ಬಿಟ್ಟು ಮತ್ತೇನಾದ್ರೂ ಮಾಡಿದ್ರೆ ಆದಾಯ ಹೆಚ್ಚಾಗ್ತದೆ ಅಂತ ಅನ್ನೋದು ಒಂದು ಉದಾಹರಣೆ ಆಗುತ್ತೆ. ಈಗ ಇನಮ್ದಾರ್ ಅವರು ಪ್ರೇರಣೆ ಆಗಿದ್ದೀರಿ ನೀವು ಇಡೀ ಜೇವರ್ಗಿ ತಾಲೂಕಿನಲ್ಲಿ ಅಲ್ವಾ? ಅನ್ಕೋತಾ ಇದ್ದೀನಿ. ಮುಂದೆ ಯಾವ ರೀತಿ ಇನ್ನು ಡೆವಲಪ್ಮೆಂಟ್? ಇನ್ನು ಡೆವಲಪ್ಮೆಂಟ್ ಅಂದ್ರೆ ಒಂದ್ಸರ್ತಿ ಈ ಫೀಲ್ಡ್ ನಲ್ಲಿ ಇಳಿದ ನಂತರ ಇನ್ಯಾವುದು ಪ್ರಾಡಕ್ಟ್ ಮಾಡಿದ್ರೆ ಅದು ಲಾಭದಾಯಕ ಇದೆ ಅಂತ ಅಂದ್ರೆ ಪ್ರಯೋಗ ಮಾಡೋದು. ಸೊ ಅದಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಒಂದು ಇಂಟರ್ನ್ಯಾಷನಲ್ ಹೊಸ ಟೆಕ್ನಿಕ್ ಬಂದಿದೆ, ಸಮಗ್ರ ಕೃಷಿ. ಆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ನಲ್ಲಿ ಒಂದು ಫಿಶ್ ಪಾಂಡ್, ಒಂದು ಫಿಶ್ ಪಾಂಡ್ ಮಾಡಿಕೊಂಡ್ರೆ ನಿಮ್ದು ನೀರಿನ ವ್ಯವಸ್ಥೆ ಏನಿದೆ, ನೀರಿನ ಸೆಕ್ಯೂರಿಟಿ ಬರುತ್ತೆ, ರಿಸ್ಕ್ ಕಡಿಮೆ ಆಗುತ್ತೆ. ಅದು ತಗೊಂಡು ನಾವು ವೆಜಿಟೇಬಲ್ ಆರ್ಗ್ಯಾನಿಕಲಿ ಗ್ರೋನ್ ವೆಜಿಟೇಬಲ್ ಮಾಡಿದ್ರೆ ಅದು ತುಂಬಾ ಲಾಭದಾಯಕ ಆಗುತ್ತೆ. ಬಟ್ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಿದೆ ಅಂದ್ರೆ 1 ಎಕರೆ 2 ಎಕರೆ 3 ಎಕರೆ ಮಾಡಿದ್ರೆ ಜನರಲಿ ಆ ಫಾರ್ಮರ್ಗೆ ಲಾಭದಾಯಕ ಆಗಲ್ಲ. ಯಾಕಂದ್ರೆ ಅವರು ಮಾರ್ಕೆಟಿಂಗು ಅನಂತರ ಬೆಳೆಯೋದು ಹಾರ್ವೆಸ್ಟಿಂಗು ಎಲ್ಲ ಒಬ್ಬರೇ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಮತ್ತಾರಿಗೂ ಅವರು ಮಿಡಲ್ ಮ್ಯಾನ್ ತಗೋಬೇಕಾಗುತ್ತೆ, ಮಿಡಲ್ ಮ್ಯಾನ್ ಬಂದ್ಗಳಿಗೆ ಅವರು ಆದಾಯ ತುಂಬಾ ಕಡಿಮೆ ಆಗ್ಬಿಡ್ತಾರೆ. ಎಕ್ಸಾಂಪಲ್ ಹೇಳ್ತಾನೆ, ನಮ್ಮ ಹತ್ರ ಟೊಮೆಟೊ ಬೆಳೆದಿದ್ದಾರೆ 1 ಎಕರೆನಲ್ಲಿ, ಅವರು ಟೊಮೆಟೊ ಅಲ್ಲೇ ಬಂದು ಖರೀದಿ ಮಾಡ್ತಾರೆ. ಒಂದ್ ಕ್ಯಾನ್ ಅಂದ್ರೆ 25 ಕೆಜಿ ಇರುತ್ತೆ, ಆ 25 ಕೆಜಿ 50 ರೂಪಾಯಿ ಖರೀದಿ ಮಾಡ್ತಾರೆ. ಇಲ್ಲಿ ಬಂದು ಅವರು ಅದೇ ಕ್ಯಾನ್ 20 ರೂಪೀಸ್ ಕೆಜಿ ಮಾರ್ತಾರೆ, 50 ರೂಪಾಯಿ ತಗೊಂಡು 500 ರೂಪೀಸ್ ಅವ್ರು ಮಾಡ್ಕೋತಾರೆ. ಇದರಲ್ಲಿ 3 ಜನ ಇರ್ತಾರೆ, ಖರೀದಿ ಮಾಡಿದ ನಂತರ ಇಲ್ಲಿ ತಂದು ಶಾಪ್ ನಲ್ಲಿ ಇಡೋದು, ಅನಂತರ ಮಾರಾಟ ಮಾಡೋದು. ಇದರಲ್ಲಿ 3 ಜನ ಇರ್ತಾರೆ. ಇವ್ರು 3 ಜನ ಆ ಟೊಮ್ಯಾಟೊ ಮಾರಾಟ ಮಾಡ್ಲಿಕ್ಕೆ 3 ದಿವಸ ಕೆಲಸ ಮಾಡ್ತಾರೆ. ರೈತ ಆತ 3 ತಿಂಗಳ ಕೆಲಸ ಮಾಡ್ತಾನೆ, 3 ತಿಂಗಳ ಕೆಲಸ ಮಾಡಿ ಆತ 2 ರೂಪಾಯಿ ಪರ್ ಕೆಜಿ ತಗೋತಾನೆ. ಇವರು 3 ದಿವಸ ಕೆಲಸ ಮಾಡಿ 18 ರೂಪಾಯಿ ಪರ್ ಕೆಜಿ ತಗೊಂಡ್ಬಿಡ್ತಾರೆ. ಇದು ಏನಿದೆ, ಇದು ಲಾಭ ಮಧ್ಯವರ್ತಿಗಳಿಗೆ. ಅದು ಕಡಿಮೆ ಮಾಡ್ಲಿಕ್ಕೆ ಅವರಿಗೆ ಒಂದ್ ತರದ್ದು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕು. ಸಪ್ಲೈ ಚೈನ್ ಅನಂತರ ಲಾಜಿಸ್ಟಿಕ್ಸ್ ಇವೆರಡೂ ಸಪ್ಲೈ ಮಾಡಿದ್ರೆ ಲೋ ಕಾಸ್ಟ್ ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಸುಗಮವಾಗಿ ಆದ್ರೆ ರೈತನಿಗೆ ಲಾಭ ಬರುತ್ತದೆ, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ. ಕರೆಕ್ಟ್. ಇನಮ್ದಾರ್ ಅವರು, ಈಗ ಕೃಷಿಕರು ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಬಹುದೇ? 863-946-7798. ರೈತ ಬಾಂಧವರೇ, ಇನಮ್ದಾರ್ ಅವರ ದೂರವಾಣಿ ಸಂಖ್ಯೆ 8639-46-77-98. ಈ ಸಂಖ್ಯೆಗೆ ಕರೆ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನ ಅವರಿಂದ ಪಡೆದುಕೊಳ್ಳಬಹುದು. ತುಂಬಾ ಒಳ್ಳೆಯದು ನಾರಾಯಣ ಇನಾಮದಾರ್ ಅವರೇ, ಇಷ್ಟು ಹೊತ್ತಿನ ತನಕ ಒಬ್ಬ ವಿಜ್ಞಾನಿಯಾಗಿದ್ದುಕೊಂಡು ಈಗ ಕೃಷಿಕನಾಗಿ, ಬಹಳ ಯಶಸ್ವಿ ಕೃಷಿಕನಾಗಿ, ಸಾವಯವ ಕರಿಬೇವು ಕೃಷಿಕನಾಗಿ ಜೇವರ್ಗಿ ತಾಲೂಕಿನ ಹಾಲ್ಗಡ್ಲ ಗ್ರಾಮದಲ್ಲಿ ಉತ್ತಮ ಬೆಳೆಯನ್ನ ಬೆಳೆಸಿ ಲಾಭವನ್ನ ಮಾಡ್ತಾ ಇದ್ದೀರಿ, ಆದಾಯ ದ್ವಿಗುಣಗೊಳಿಸುವ ಏನು ಘೋಷವಾಕ್ಯ ಇದೆ ಮಾನ್ಯ ಪ್ರಧಾನಮಂತ್ರಿಯವರದ್ದು, ಅದನ್ನು ಯಶಸ್ವಿಯಾಗಿ ಕೃಷಿ ಭೂಮಿಯಲ್ಲಿ ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತೇವೆ, ಎಲ್ಲಿ ಕೂಡ ಲ್ಯಾಬ್ನಲ್ಲಿರಬಾರ್ದು ಅದು ಲ್ಯಾಂಡ್ಗೆ ಬರಬೇಕು ಅಂತ, ಅದನ್ನು ಯಶಸ್ವಿಯಾಗಿ ನೀವು ಕೃಷಿ ಭೂಮಿಯಲ್ಲಿ ಮಾಡಿ ಮಾದರಿ ಕೃಷಿಕರಾಗಿದ್ದೀರಿ. ನಿಮ್ಮ ಹಾಗೆ ಇತರರು ಕೂಡ ಈ ರೀತಿ ಒಂದು ಸಾವಯವ ಕರಿಬೇವು ಕೃಷಿಯತ್ತ ಒಲವು ತೋರಲಿ, ಮತ್ತೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಉದ್ಯೋಗದಲ್ಲಿ ಇದ್ದವರು ಕೂಡ ಕೃಷಿ ಭೂಮಿಗೆ ಮರಳಿದ್ರೆ ಏನು ಲಾಭ ಮತ್ತು ಯಾವ ರೀತಿ ಆರೋಗ್ಯ ಸುಧಾರಣೆ ಮತ್ತೆ ಹಣ ಕೈಯಲ್ಲಿ ಗಳಿಸಬಹುದು ಅನ್ನೋದನ್ನ ಕೂಡ ನೀವು ತೋರಿಸಿಕೊಟ್ಟಿದ್ದೀರಿ. ಇನಾಮದಾರ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇಲ್ಲಿ ತನಕ ಮಣ್ಣಿನ ಮಗ ಕಾರ್ಯಕ್ರಮದೊಳಗೆ ಕರಿಬೇವಿನ ಬೇಸಾಯ ಕ್ರಮದಲ್ಲಿಯ ಅನುಭವ ಕುರಿತು ಪ್ರಗತಿಪರ ರೈತರಾದ ನಾರಾಯಣ್ ಇನಾಮದಾರ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಈಗ ಶಾರದಾ ಬಿ ಜತ್ತೂರ್ ಮತ್ತ ಸಂಗಡಿಗರಿಂದ ಒಂದು ಸಂಪ್ರದಾಯದ ಪದ ಕೇಳೋಣ. ಮಾ ಉದರ ಮಲ್ಲಿಗೆ ಹೂವ ಬಿದರ ಬೋಟೆನೆ ತುಂಬೆ, ಉದರ ಮಲ್ಲಿಗೆ ಹೂವ ಬಿದರ ಬೋಟೆನೆ ತುಂಬೆ, ಚದರ ಸದಾ